ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಾಂಧವರೇ, ಇಂದಿನ ಗ್ರಾಮಾಂತರಂಗದಲ್ಲಿ ಲಾಭದಾಯಕ ಡ್ರಾಗನ್ ಫ್ರೂಟ್ ಕೃಷಿಯ ಅನುಭವದ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಶೀಗೇನಹಳ್ಳಿಯ ಮುದುಕಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶೀಗನಹಳ್ಳಿ ಮೂರು ಈ ಗ್ರಾಮದಲ್ಲಿ ತೋಟಗಾರಿಕೆ ಬೆಳೆಯುವಂತಹ ರೈತರು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದ್ದಾರೆ. ಅಂತಹದ್ರಲ್ಲಿ ವಿಶೇಷವಾಗಿ ಡ್ರಾಗನ್ ಫ್ರೂಟ್ ಬೆಳೆದು ಅದೊಂದು ಲಾಭದಾಯಕ ಕೃಷಿಯಾಗಿದೆ ಅನ್ನುವಂಥದ್ದನ್ನು ಅವರು ಖಚಿತಪಡಿಸ್ಕೊಂಡಿದ್ದಾರೆ. ಶೀಗನಹಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಮುದುಕಪ್ಪ ಬೇಳೂರ್ ಅವರು, ಸೊ ಇವರು ಉತ್ಸಾಹಿ ರೈತರು, ಏನಾದರೂ ಒಂದು ಹೊಸದನ್ನು ಮಾಡಬೇಕು, ಕೃಷಿಕರು ಕೃಷಿಕ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಬೇಕು ಅನ್ನುವಂಥ ರೀತಿಯ ಒಳಗಡೆಗೆ ಬೇರೆ ಬೇರೆ ಕಡೆ ಎಲ್ಲ ಏನೆಲ್ಲ ಕಲೀಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಹೋಗ್ತಾರೆ, ಪ್ರಾತ್ಯಕ್ಷಿಕೆಗಳನ್ನು ನೋಡ್ತಾರೆ. ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅವರು ಕೊಡುವ ಮಾರ್ಗದರ್ಶನಗಳನ್ನು, ಅವರು ಕರೆದುಕೊಂಡು ಹೋಗುವಂತಹ ಪ್ರಾತ್ಯಕ್ಷಿಕೆ ಪ್ರವಾಸಗಳನ್ನು ಇವೆಲ್ಲ ಮಾಡ್ತಾ ತಮ್ಮ ಕೃಷಿಯಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಕಂಡುಕೊಂಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈ ಧ್ವನಿ ಮುದ್ರಣವನ್ನು ಅವರ ತೋಟದಲ್ಲೇ ಮಾಡಿದ್ದು. ಈ ತೋಟ ಏನು ಅಂದರೆ ಡ್ರ್ಯಾಗನ್ ಫ್ರೂಟ್ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಅಂತ ಅವರು ಹೇಳ್ತಾ ಇದ್ರು. ಬನ್ನಿ, ಈ ಡ್ರ್ಯಾಗನ್ ಫ್ರೂಟ್ನ ಕೃಷಿ ಹೇಗೆಲ್ಲ ಮಾಡಲಾಗ್ತದೆ, ಇದರ ನಿರ್ವಹಣೆ ಹೇಗೆ ಮಾಡಲಾಗ್ತದೆ, ಇದು ಯಾವಾಗ ಇಳುವರಿ ಕೊಡ್ತಾ ಇರ್ತದೆ, ಎಷ್ಟು ವರ್ಷದವರೆಗೂ ಇದನ್ನು ಪಡ್ಕೊಳ್ಬೋದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ನಮಸ್ಕಾರ ಮುದುಕಪ್ಪರೇ. ನಮಸ್ತೆ. ನಿಮ್ಮ ಪೂರ್ಣ ಹೆಸರು ಹೇಳ್ರಿ. ನಮ್ಮ ಪೂರ್ತಿ ನಮ್ಮ ಮುದುಕಪ್ಪರು, ಮುದುಕಪ್ಪ ಬೇಳೂರು ಮುದುಕಪ್ಪ ಅಂತ. ನಮ್ಮ ತಂದೆ ಹೆಸರು ಗೋಣಿಬಸಪ್ಪರು. ಓಹೋ, ಬೇಳೂರು ಅಂದ್ರೆ ಊರ ಹೆಸರು ಅದು? ಅದು ನಮ್ಮ ಮನೆ ಅಡ್ರೆಸ್. ಅದು ಪೂರ್ವಿಕರು ಅಲ್ಲಿದ್ರ? ಅಲ್ಲಿದ್ರ ಅಂತಾರ ಸರ್, ನಮಗೂ ಗೊತ್ತಿಲ್ಲ ಅಂತಾರ. ಮುಂದೆ ಅದು ಮೊದ್ಲಿಂದ ಅಡ್ರೆಸ್ ಬಂದ್ಬಿಟ್ಟ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ಇದೆಯಲ್ಲ ಬೇಳೂರು? ಇಲ್ಲೇ ಇಲ್ಲೇ ಬರ್ತ ಸರ್, ಕೊಪ್ಪಳ ಜಿಲ್ಲೆಯಲ್ಲಿ. ಹೊಳೆ ಸಾಲಿಗಿದೆಯಾ? ಹೊಳೆ ಸಾಲಿನಾಗೈತೆ ಸರ್. ಅಂದ್ರೆ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆ ಬಹುಶಃ ಅಲ್ಲಿ ಏನಾದ್ರು ಇದ್ರಿ? ಇಲ್ಲ, ಕಾತಿರ್ಕಿಲ್ಲಿಂದ ಬೇಳೂರು ಅಂತ ಇಲ್ಲೇ ಮುಂದೆ ಬರ್ತದೆ ಸರ್. ಇಲ್ಲೇ ಇಲ್ಲಿಂದ ಹಿಂಗ ಒಳಗೆ ಹೋದ್ರ ನಮ್ದು ಹೊಳೆ 5 ಕಿಲೋಮೀಟರ್ನಾಗ ಐತೆ ಸರ್. ಅದು 5 ಕಿಲೋಮೀಟರ್ ಹೊಳೆ ಇರೋದ್ರಿಂದ ಅಡ್ಡ ಐತೆ, ನಡ್ಕಂತ ಹೋದ್ರೆ 5 ಕಿಲೋಮೀಟರ್. ಡ್ಯಾಮ್ ಕಟ್ಟಮೇಲೆ ಬಹುಶಃ ಹಿಂಗ ಆ ಕಡೆ ಈ ಕಡೆ ಚದುರಿದಾರೆ? ಹೌದು ಸರ್. ಮೊದ್ಲಾಗೆಲ್ಲ ಕಾಲು ಹೊಳೆ ಅಡ್ಡಾಡ್ತದ್ರು ಸರ್ ಇಲ್ಲೆಲ್ಲ. ಆ ಕಡೆ ಕಾತಿರ್ಕಿ ಗುಡ್ಲ ನೋಡು ಸಂತೆ ಮಾಡ್ತಿದ್ರು. ನಮ್ಮರೆಲ್ಲ ಯಜಮಾನ್ ಹೇಳ್ತಾರ ಸರ್, ಆ ಕಡೆ ಸಂತೆ ಮಾಡ್ತಿದ್ರು. ಈ ಕಡೆ ಆ ಕಡೆ ಹೋಗಿ ಸಂತೆ, ಆ ಕಡೆ ಈ ಕಡೆಗೆ. ಅವಾಗೆಲ್ಲ ದುಡ್ಡಿಂದಿಲ್ಲ ಸರ್, ನವಣಿ ಕುಟ್ಟಿ ಕುಟ್ಟಿ ಅಕ್ಕಿ ಮಾಡಿ ಅವನ್ ಮಾರ್ಕೊಂಡು ಸ್ವಾಮನಾಥ ತರ್ತಿದ್ರಂತೆ. ನಮ್ಗೆ ಉಣ್ಲಿಕ್ಕೆ ಬೇಕ, ಎಣ್ಣೆ ಬೇಕು, ಉಪ್ಪು ಬೇಕು, ಇಂಥವೆಲ್ಲ ಬೇಕಾದ್ವು ತರಕ ಅಕ್ಕಿ ಮಾರಿ ಅಕ್ಕಡಿ ಕಾಳು ಬೆಳಿತಿದ್ರು. ಅಕ್ಕಡಿ ಕಾಳು ಹೆಸರು ಮಡಿಕೆ ತೊಗರಿ ಇಂಥವೆಲ್ಲ ಮಾರ್ಕೊಂತ ಶೇರ್ಗಟ್ಲೆ ಹೋಗಿ ಕುಂತ್ಕೊಂಡು ಮಾರಿ ಅದರಲ್ಲಿ ತಂದು ಮನೆಗೆ ಊಟ ಜೀವನ ಆಗ್ತಿದ್ರು. ಒಟ್ಟು ಆ ಕಡೆ ಒಂದು ಪ್ರಯಾಣ ಇತ್ತು ಅವಾಗೆಲ್ಲ ಸರ್, ಓಡಾಡ್ತ ಸಂತೆಗೆ ಹೋಗೋದು ಬರೋದು ಎಲ್ಲ ಆಗ್ತಿತ್ತು. ಸರಿ, ಈಗ ನಿಮ್ಮ ಕೃಷಿ ಬಗ್ಗೆ ಹೇಳಿ, ಮೊದಲು ಹೇಗಿತ್ತು, ಏನೇನು ಬೆಳೀತಾ ಇದ್ರಿ? ಎಲ್ಲ ನಾವು ಸರ್ ಮೊದಲೆಲ್ಲ ಕಬ್ಬು ಬೆಳಿತಿದ್ವಿ, ಶೇಂಗಾ ಬೆಳಿತಿದ್ವಿ, ಮೆಕ್ಕೆಜೋಳನೂ ಬೆಳಿತಿದ್ವಿ. ಶೇಂಗಾದಲ್ಲಿ ಮೆಕ್ಕೆಜೋಳದಲ್ಲಿ ನಮ್ಗೆ ಸ್ವಲ್ಪ ಲಾಸ್ ಕಾಣಕತ್ತು. ಕಬ್ಬನು ಮಾಡ್ತಾ ಇದ್ವಿ. ಆಮೇಲೆ ಇದನ್ನ ನೋಡು ತೋಟಗಾರಿಕೆ ಇಂಥವೆಲ್ಲ ಮಾಡ್ಬೇಕಂತ ಅನಿಸ್ತದೆ ಸರ್, ನಾವು ಅಡ್ಡಾಡಿ ಇದನ್ನು ಮಾಡೋಣ ಅಂತ ಒಂದ್ ಕಡೆ ಬೇರೆ ಕಡೆ ನೋಡ್ಕೊಂಬಂದಿದ್ವಿ. ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಮಾಡ್ಬೇಕಂತ. ಎಷ್ಟು ವರ್ಷದಿಂದ ಈ ತರದ ಬಯಕೆ ಶುರು ಆಯ್ತು? ನಂದೊಂದು 5 ವರ್ಷದಿಂದ ಇತ್ತಾಗ. ಅದು ಈ ರೀತಿ ಬೆಳೆಗಳನ್ನು ಬೆಳಿಬೇಕು ಅನ್ನೋದಕ್ಕೆ ನೀವೇ ನಿರ್ಧಾರ ಮಾಡ್ಕೊಳ್ತಿದ್ರೋ ಅಥವಾ ಯಾರಾದರೂ ಪ್ರಭಾವ ಬೀರಿದ್ರ? ಇಲ್ಲ ಸರ್, ನಾವು ಸ್ವಂತ ನಿರ್ಧಾರ ಮಾಡಿದ್ದು ಸರ್. ನಾವು ಯಾರ ಮಾತನ್ನು ಕೇಳಿಲ್ಲ, ಯಾರಲಿಂದ ನಾವು ಪ್ರಭಾವ ತಗೊಂಡಲ್ಲ ಸರ್. ಸ್ವಂತ ನಿರ್ಧಾರ ಮಾಡಿ ಮಾಡ್ಕೊಂಡ್ರ ಸರ್. ಅಡಿಕೆ ಬೆಳಿಬೇಕು ಅನಿಸ್ತು, ಅಡಿಕೆ ಮಾಡಿದ್ವಿ. ಅಡಿಕೆ ಮಾಡಿದ್ರಿ? ಹ್ಞೂ ಸರ್, ಅಡಿಕೆ ಐತೆ ಸರ್. ಎಷ್ಟು ಎಕರೆ ಮಾಡಿದ್ರಿ? ಅದು 2 ಎಕರೆ. ಓಹೋಹೋ. ಎಷ್ಟು ದಿನಗಳಿಂದ, ಎಷ್ಟು ವರ್ಷ ಆಯ್ತು ಈಗ ಅಡಿಕೆ ಮಾಡಿ? 4ನೇ ವರ್ಷ ಸರ್ ಈಗ ಅಡಿಕೆ. ಇನ್ನು ಇಳುವರಿ ಬರಕ್ಕೆ ಇನ್ನೊಂದು ವರ್ಷ, ಮುಂದಿನ ವರ್ಷ ಬರ್ತದೆ ಅಲ್ಲ? ಒಡೆದದ್ದು ಸರ್ ಅಲ್ಲೇ, ಅವು ಹಳ್ಳ ಕುಂತಿಲ್ಲ, ಅಡಿಕೆ ಒಡೆದಿದ್ವು ಕುಂತಿಲ್ಲ, ಉದುರ್ತಾವ ಗಿಡ ಸಣ್ಣ ಉದುರದಿಂದ ಉದುರ್ತಾವ ಸರ್. ಅಡಿಕೆ ತೋಟವನ್ನ ನಿರ್ವಹಣೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕತೆ ಆಗಿರ್ಬೋದು ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಎಲ್ಲ ಇತ್ತ? ತಗೊಂಡೇನ್ ಸರ್. ನಮ್ಮ ಭದ್ರಾವತಿಯಲ್ಲಿ ನಮ್ಮವರೊಬ್ರು ಅಲ್ಲಿ ಕೃಷಿ ಪದ್ಧತಿ ಅದಾರ ಸರ್, ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆಯಲ್ಲಿ ಹೋಗಿ ಕುಂತ್ಕೊಂಡು ಅದರದೆಲ್ಲ ಮಾಹಿತಿ ತಗೊಂಡು ನಾನು ಹಾಗೆ ತಗೊಂಡ್ಬಂದಿನಿ ಸರ್. ಏನಾದರೂ ಕಲಿಬೇಕಂದ್ರೆ ಅದು ಎಷ್ಟು ದೂರ ಇದ್ರಾದ್ರೂ ಹೋಗ್ತೀರಿ ನೀವು? ಹೋಗ್ತೀವಿ ಸರ್, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ಸರ್. ಬೆಳಗಾಂ ವರ್ಗೆ ಅಡ್ಡಾಡಿನಿ ಸರ್. ಓಹೋ, ಹೌದೌದು. ಬೆಳಗಾವಿಗೆ ಯಾಕೆ ಹೋಗಿದ್ರು? ಬೆಳಗಾವಿ ಇದು ಕೃಷಿ ಪದ್ಧತಿಯನ್ನು ಹೋಗಿದ್ವಿ ಸರ್ ಅಲ್ಲಿ. ಓಹೋ, ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕೋಳಿ ಮಾಡ್ಬೇಕು, ದೊಡ್ಡ ಕೋಳಿ ಅಂತ ಬರ್ತದೆ ಸರ್ ಫುಡ್ ಹಾಕಿ, ಅದನ್ನು ಮಾಡ್ಬೇಕಂತ ಹೋಗಿದ್ವಿ ಸರ್. ಅದನ್ನು ಮಾಡೋಕ್ಕಾಗಲಿಲ್ಲ, ಬಿಟ್ಟಿವಿ ನಾವು. ಓಹೋ.

ಹಿಂದೇನು ಹೊಲ ಉಳಿವು ಮಾಡ್ಕೊಂತೀವಿ, ಸರಿ ಹುಲ್ ತೆಗಿತೀವಿ, ಆಮೇಲೆ ಮಿಲ್ಚಿಂಗ್ ಹಾಕೊಂತೀವಿ, ಗೊಬ್ಬರ ಹಾಕಿ ಮಿಲ್ಚಿಂಗ್ ಹಾಕೊಂತೀವಿ. ಮಲ್ಚಿಂಗ್ ಮಾಡ್ಲೇಬೇಕಾ? ಮಾಡ್ಲಿದ್ರೆ ನಮ್ಗೆ ಹುಲ್ ಕಡಿಮೆ ಆಗ್ತೈತೆ ಅಂತ ಮಾಡೋದು. ಓ, ಒಂದು ಕಳೆ ನಿಯಂತ್ರಣ ಆಗುತ್ತೆ ಮಲ್ಚಿಂಗ್ ಮಾಡಿದ್ರೆ. ಅಲ್ಲಿ ಎಲ್ಲಿ ಸಸಿ ಬರೋದಲ್ಲ ಅಲ್ಲಿ ಹೆಚ್ಚು ಹುಲ್ಲು ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಗೆ ಇರ್ತೈತೆ. ಇದರಲ್ಲಿ ಟ್ಯಾಕ್ಟರ್ ಇರ್ತೈತೆ, ಹೊಡ್ಕೊಂತೀವಿ, ಇಲ್ಲಿ ಸೈಡ್ ಬಂದು ಕೆತ್ಕೊಂಡ್ಬಿಡ್ತೀರಿ. ಮುರಡಿ ಮೆಚ್ಚಂಗ್ ಹಾಕ್ಯಂತೀವಿ, ಈ ಕಡೆಗೆ ಒಂದು ಹೊರಡಿ, ಆ ಕಡೆಗೆ ಒಂದು ಹೊರಡಿ, ಕಂಬಲಿಂದ ಮುರಡಿ ಉದ್ದಕ್ಕೆ ಹಾಕ್ಯಂಬಿಟ್ರೆ ನಮ್ಗೆ ಚೆನ್ನಾಗಿ. ಈಗ ಇನ್ನೂ ಒಂದು ಏನಾಗ್ತದೆ ಸರ್, ಈಗ ಮಾಡಬೇಕು, ಆ ಬೇರೆಲ್ಲ ಕಡೆಗೆ ಬಂದ್ಬಿಡ್ತಾವೆ ಸರ್, ನೆಲ್ದಾಗ ಹೋಗೋದಿಲ್ಲ ಅವು. ಅದಕ್ಕೆ ನಾವು ಈಗ ಇದನ್ನೆಲ್ಲ ಹೊಲ ಹೊಡ್ಕೊಂಡು ಹುಲ್ ಕೆಚ್ಕೊಂಡು ಗೊಬ್ಬರ ಹಾಕಿ ಮಣ್ಣು ಮೇಲೆ ಹಾಕ್ಬೇಕು ಸರ್. ಮತ್ತೆ ಅಲ್ಲೇ ಅದು ಕೊಳತು ಗೊಬ್ಬರ ಆಗುತ್ತೆ, ಹುಲ್ಲು ಅಲ್ಲ ಹಾಕಿ ಇದೆಲ್ಲ ಅದ್ರ ಮೇಲೆ ಬೀಳ್ಬೇಕು ಸರ್. ಅಂದ್ರೆ ಇದಕ್ಕೆ ಯಾವುದೇ ಆಕಳ ಉಚ್ಚಿ ಕೂಡ ಆಗ್ತದೆ ಸರ್. ಆಮೇಲೆ ಎರೆಹುಳ ಗೊಬ್ಬರ ಮಾಡ್ಬೇಕು, ಆಕಳು ಉಚ್ಚಿ ಮಾಡ್ಕೋಬೇಕು, ಅದಕ್ಕೆಲ್ಲ ಕೆಮಿಕಲ್ಗಳು ಹಾಕ್ಬೇಕಂತ ಮಾಡಿದೀವಿ ಸರ್. ಕೆಮಿಕಲ್ ಬಳಸ್ತೀರಾ? ಇಲ್ಲ ಇಲ್ಲ ಇಲ್ಲ, ಅದ್ರದ್ದು ಅಂತ ಏನಿಲ್ಲ, ಎಲ್ಲ ಆಕಳು ಉಂಜಿನಿಂದ ಕೃಷಿ ಪದ್ಧತಿ ಪ್ರಕಾರ ಮಾಡೋಣ, ಸಾವಯವದಲ್ಲಿ ಇರ್ತಕ್ಕಂಥ ಸಾವಯವದಲ್ಲಿ ಅಂತವ ಬೆಳೆಸ ನಿನ್ನ ಮೇಲೆ ಅಂತ ನಾವು ಅಂದ್ಕೊಂಡಿವಿ ಸರ್. ಮಾಡ್ಕೊಂತ ಹೋಗೋಣ. ಈಗ ನೀವು ಸಸಿ ತಂದು ನಾಟಿ ಮಾಡಿದ್ರಲ್ಲ, ಈ ಕಂಬದ ಎತ್ತರ ಬೆಳಿಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಒಂದು 3 ತಿಂಗಳು ಬೇಕು ಸರ್. 3 ತಿಂಗಳು ಬೆಳೆತೈತೆ ಸರ್, ತಿಂಗಳಿಗೆ ಒಂದೊಂದು ಗಂಡು 3 ಗಂಡು ಮ್ಯಾಕ್ ಬಂದ್ಬಿಡ್ತಾರೆ ಸರ್. ಅಲ್ಲಿ ಮೂರು ಗಂಡು ಬಂದಾಗ ಆ ಕಂಬಕ್ಕೆ ಹೋಗಿಬಿಡ್ತದೆ ಸರ್. 4ನೇ ಗಂಡು ಇಡಬೇಕಂದ್ರೆ ಮೇಲೆ ರಿಂಗ್ ಹಾಕ್ಯಂತೀವಿ ಸರ್. ಓ, ಅವಾಗ ಹಾಕೊಳ್ತೀರಿ? ಯಾಕಂದ್ರೆ 1 ವರ್ಷಕ್ಕೆ ಅಲ್ಲೇ ಹಣ್ಣು ಕೊಡ್ತದೆ ಸರ್. ಇವತ್ತು ನಾಟಿ ಮಾಡಿ ದಿವಸದಿಂದ ಯಾವತ್ತು ಮಾಡಿದ್ದೀನಿ ನಾನಂದ್ರೆ, ಇವತ್ತು 18ನೇ ತಾರೀಕು ಈ ತಿಂಗಳು ಮಾಡಿದ್ದೀನಿ ಅಂದ್ರೆ ಮುಂದಿನ ಈ ತಿಂಗಳು 18ನೇ ತಾರೀಕಿಗೆ ಅಲ್ಲೇ ಹಣ್ಣು ಇರ್ತದೆ ಸರ್. ಹೌದಾ? 1 ತಿಂಗಳಲ್ಲಿ? ಒಂದು ವರ್ಷಕ್ಕೆ? ಒಂದು ವರ್ಷ. ನವೆಂಬರ್ 18ಕ್ಕೆ ಮಾಡಿದಿರಿ ಅಂದ್ರೆ ನೆಕ್ಸ್ಟ್ ನೀವು ನವೆಂಬರ್ 18ಕ್ಕೆ ಹಣ್ಣು ಇರ್ತದೆ, 1 ವರ್ಷದಲ್ಲೇ ಬಂದ್ಬಿಡ್ತದೆ. ಓಹೋ, ಮಾಡಿದ್ವಿ ನಾವು. ಓಹೋ, ಯಜಮಾನ್ರಿ, ಈಗ ಒಂದು ಕಂಬಕ್ಕೆ 4 ಸಸಿಗಳನ್ನ ಇಡ್ತೀವಿ, ನಾಟಿ ಮಾಡಿದ್ವಿ, ಅದು ಬೆಳೀಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಕಂಬದ ಎತ್ತರ ಬೆಳೆಯೋದಕ್ಕೆ? ಕಂಬ 7 ಅಡಿ ಕಂಬ ಸರ್, ಅದು 1.5 ಅಡಿ ಒಳಗೆ ಹಾಕಿನ, 5 ಅಡಿ 5.5 ಅಡಿ ಇರ್ಬೋದು ಸರ್. ಅದ್ಮೇಲೆ 5 ಅಡಿ ಐತೆ ಅಂತಕನ ನಾವು, 5 ಅಡಿ ಕಂಬಕ್ಕ ಮುಟ್ಟಬೇಕಂದ್ರೆ 3ರಿಂದ 4 ತಿಂಗಳು ಸರ್. 4 ತಿಂಗಳಲ್ಲಿ ಬೆಳೆದ್ ಬಿಡ್ತದೆ, ಅಲ್ಲಿಗೆ ಬರ್ತದೆ ಸರ್. ಅವಾಗ ಕಂಬ ಹಾಕಿ ಅದನ್ನೆಲ್ಲ ಕಂಬ ಹಾಕಿ ರಿಂಗ್ ಹಾಕಿ ಸೇಫ್ಟಿ ಕೊಡ್ತಾರೆ, ಹರಡ್ಕೊಳ್ತದೆ. ಮತ್ತೆ ಅದು ಇಳುವರಿ ಬರೋದಕ್ಕೆ ಎಷ್ಟು ದಿನ ಬೇಕಾಗ ಹಣ್ಣು ಬಿಡೋದಕ್ಕೆ? ಹಣ್ಣು ಬಿಡೋದಕ್ಕೆ 1 ವರ್ಷ ಸರ್. 1 ವರ್ಷ? 1 ವರ್ಷ ಪಕ್ಕ. ಇವತ್ತು ನಾಟಿ ಮಾಡಿದ ದಿವಸದಿಂದ ಅವಾಗಲಿಂದ ಅಲ್ಲಿ 1 ವರ್ಷಕ್ಕೆ ಬರ್ತದೆ ಸರ್. ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ನವೆಂಬರ್ ಗೆ ಹಣ್ಣು ಬಿಡುತ್ತೆ, ಹಣ್ಣು ಇರ್ತದೆ ಸರ್. ಓಹೋ, ಪಕ್ಕ ಅದು? ಪಕ್ಕ ಪಕ್ಕ, ನಾನು ಬೆಳೆದಿದ್ದೇನೆ ಸರ್, ಬಂದೈತೆ. ಈಗ ಒಂದು ಕಂಬದಲ್ಲಿ ಎಷ್ಟು ಕೆಜಿ ಹಣ್ಣು ಬಿಡ್ತಾ ಇತ್ತು ಸರ್? ನಮ್ದೀಗ 15ರಿಂದ 20 ಕೆಜಿ ಬಂದೈತೆ. ಓ, ಕಂಬಕ್ಕೆ? ಅವರು 20-25 ಕೆಜಿ ಬರ್ತೈತೆ ಅಂತ ಬೆಳೆದವ್ರು ಹೇಳಿದ್ರು ನಮ್ಗೆ, ಕೇಳ್ಕೊಂಡ್ ಬಂದಿದ್ದೆ. ನಮ್ದು 20 ಕೆಜಿ ಬಂದೈತೆ ಸರ್ ಒಂದು ಕಂಬಕ್ಕ. ಒಂದೊಂದು ಕಟಾವು ಮಾಡಿದ್ರೆ 4 ಕೆಜಿ 5 ಕೆಜಿ ಇದ್ರಂಗ 5 ಕಟಾವು ಮಾಡಿದೀನಿ ನಾನು. 5 ಕಟಾವು ಸೇರಿದ್ರೆ 20 ಕೆಜಿ ಅಂತ ಅವರೇ ಜಯಿಸ್ತಾರೆ. ಈಗ ನವೆಂಬರ್ ತಿಂಗಳಲ್ಲಿ ಹಣ್ಣು ಬಿಡ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ಕೊಳ್ಳಿ. ಮತ್ತೆ ಎಲ್ಲಿವರೆಗೂ ಇದು ಹಣ್ಣಾಗೆ ಬಿಡ್ತಾ ಇರ್ತದೆ? ಎಷ್ಟು ತಿಂಗಳವರೆಗೂ ನೀವು ಇಳುವರಿ ತಗೊಳ್ತಾ ಇರ್ತೀರಾ? 1 ವರ್ಷ ನಮ್ದು 5ನೇ ತಿಂಗಳ ಸ್ಟಾರ್ಟ್ ಆಗಿತ್ತು ಸರ್. 5ನೇ ತಿಂಗಳಿಂದ ಇದು 7ನೇ ತಿಂಗಳು ಮುಗಿದು 8ನೇ ತಿಂಗಳ ಬೆಳೆ ಮಟನು ಹಣ್ಣು ಇದೆ ಸರ್. ಹಣ್ಣಿದೆ? ಒಂದು 3 ತಿಂಗಳು ಹಣ್ಣು ಬಿಡ್ತಾನೆ ಇರ್ತದೆ. 20 ತಿಂಗಳಿಗೆ ಒಂದೊಂದು ಕಟಾವು ಮಾಡ್ತೀರಿ? ಈಗ ಅದು ಕಾಯಿ ಮೂಡಿ ಹಣ್ಣಾಗಿ ಬಿಡೋದಕ್ಕೆ ಅದು ಕಟಾವು ಬರ್ಬೇಕಂದ್ರೆ ಎಷ್ಟು ದಿನ? 20 ದಿನದಲ್ಲಿ ಆಗ್ಬಿಡ್ತದೆ ಸರ್? ಇವತ್ತೊಂದು ಹೂ ಹಡಿತ ಅಂದ್ರೆ 1 ತಿಂಗಳಿಗೆ ಹಣ್ಣು ಹರಿಸಿ ಅಂತ ಸರ್. ಓ, ಹಾಗೆ ಬಹಳ ಫಾಸ್ಟ್ ಬರ್ತದೆ ಸರ್. 15-20 ದಿವಸಕ್ಕೆ ಅದಲ್ಲೇ ಸೈಜ್ ಬಂದ್ಬಿಡ್ತು. ಸೈಜ್ ಬರ್ತದೆ? ಬರ್ತದೆ ಸರ್. ಯಾವ ಸೈಜ್ ಸಿಗುತ್ತೆ ನಿಮ್ಮಲ್ಲಿ? ಇಲ್ಲಿ ನಮ್ಮ ಮನೆಗೆ 1 ಕೆಜಿ ದೊಡ್ಡ ಸೈಜ್ ಬರ್ತಾ ಇದ್ರೆ ಲಾಸ್ಟ್ ಅಲ್ಲ ಕಡಿಮೆ ಇದೆ. ಕೆಜಿ ಐತೆ? ಕೆಜಿ ಇದೆ. 3/4 ಕೆಜಿ ಐತೆ? 1/4 ಕೆಜಿನ ಐತೆ. 2 ಹಣ್ಣು 1 ಕೆಜಿ ಬರ್ತದೆ ನಮ್ಗೆ ಜಾಸ್ತಿ. ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಕೆಲವು ಬಿಳಿ ಬಣ್ಣದ ಇರ್ತದೆ ಒಳಗಡೆಗೆ, ಕೆಲವು ಕೆಂಪದ ಇರ್ತದೆ. ನಿಮ್ದು ಯಾವ್ದು? ಇದು ಯಾವ ಕಲರ್? ರೆಡ್ ಕಲರ್ ಸರ್. ರೆಡ್ ಕಲರ್. ಯಾವ್ದಕ್ಕೆ ಬೇಡಿಕೆ ಜಾಸ್ತಿ ಇದೆ ಅಂತ ಅನ್ಸಿದ್ರೆ? ಇದಕ್ಕೆ ಜಾಸ್ತಿ. ಹೌದಾ? ಬೇರೆ ಕಡೆ ಕೇಳಿದ್ವಿ ನಾವು, ಅದು ಐತೆ. ಇದಕ್ಕೆ ಬೇಡಿಕೆ ಇದ್ದಂಗ ಅದಕ್ಕೆಲ್ಲ ಸರ್. ಇದು ಎಲ್ಲ ಉಪಯೋಗಕ್ಕೆ ಬರ್ತದೆ, ರೈತರಿಗೆ ಒಳ್ಳೇದು, ತಿನ್ನಕ್ ಒಳ್ಳೇದು, ಆಮೇಲೆ ಮಾರ್ಕೆಟ್ ಅಲ್ಲಿ ಇದ್ರ ರೇಟ್ ಜಾಸ್ತಿ. ಈ ಗಿಡ ಬೆಳವಣಿಗೆಗೆ, ಇದರ ರಕ್ಷಣೆಗೆ, ಯಾವುದೇ ಕಾಯಿಲೆಗಳು ಬರಲಾರದಂತೆ ಏನ್ ಕೊಡ್ತೀರಿ ನೀವು ಇದಕ್ಕೆ ಪೋಷಕಾಂಶಗಳು? ಹಿಂದಿನ ವರ್ಷ ಒಂದ್ ಸ್ವಲ್ಪ ಹೇಳಿದ್ರು, ಬಿಸಿಲು ಜಾಸ್ತಿ ಇತ್ತು, ಒಂದು ಪೌಡರ್ ಬರ್ತದೆ ಸರ್ ಬೆಂಗಳೂರಲ್ಲಿ, ಹೇಳಿದ್ರು ನಮ್ ಕೃಷಿ ಪದ್ಧತಿ, ಆ ಪೌಡರ್ ಉಗ್ಗಿಬಿಟ್ರೆ ಆ ಬಿಸಿಲಿಗೆ ಗಿಡ ಒಣಗಾದಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಆ ಪೌಡರ್ ತಂದು ಗಿಡಕ್ಕ ಟ್ರ್ಯಾಕ್ಟರ್ಗೆ ಹಚ್ಚಿ ಸ್ಪ್ರೇ ಮಾಡಿ ನಾವು ಏನ್ ಮಾಡ್ತಾ ಇದೀವಿ, ಬಿಸಿಲುಗಾಲದಾಗ ಜಾಸ್ತಿ ಆದಾಗ 8 ದಿವಸಕ್ಕೊಮ್ಮೆ ಗಿಡಕ್ಕೆ ನೀರು ಹೊಡಿಸ್ತೀವಿ ಸರ್. ಅಂದ್ರೆ ಇದಕ್ಕೆ ಹೆಚ್ಚಿನ ತಾಪಮಾನ ಇರಬಾರ್ದು, ಇರಬಾರ್ದು, ಸ್ವಲ್ಪ ತಂಪಾಗಲಿ, ತಂಪಿರ್ಬೇಕು, ತಂಪಿದ್ರೆ ಇಲ್ಲದ್ರ ಈ ತರ ಬರ್ತದೆ ಸರ್. ಇಲ್ಲಿ ಆಗೇತ್ ನೋಡಿ, ಬಿಸಿಲಾಗ ಆದ್ಯದು ಈ ತರ ಆಗೋದು, ಕೆಂಪಾಗೋದು ಸ್ವಲ್ಪ ಆಗ್ತದೆ ಸರ್. ಅದು ಬರ್ಲಾರ್ದಂಗ ಹಿಂಗ ಇರ್ಬೇಕಂದ್ರೆ ಆ ತರ ಮಾಡ್ಬೇಕು ಸರ್. ಓಹೋ, ಸೊ ಅದು ಒಂದು. ಮತ್ತೆ ಗೊಬ್ಬರಗಳು ಏನಾರು ಕೊಡ್ಬೇಕಾಗ್ತದ ಇದಕ್ಕೆ? ಹೇಗೆ? ನಾವು ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ನಮ್ಮಲ್ಲಿ ಆಕಳುಗಳು ಅದಾವ, 8 ಆಕಳ ಬೆಳೆಸಿವಿ. 8 ಆಕಳದಿಂದ ನಮ್ಮ ಕಡೆ ಅಡಿಕೆಗೆ ಆತು, ಇದಕ್ಕಾತು. ನಾವು ಬೇರೆ ಯಾವುದು ಕೆಮಿಕಲ್ ಗೊಬ್ಬರಗಳು ಮಿಕ್ಸ್ ಮಾಡೋದಲ್ಲ. ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಮೇಕೆ ಅದಾವ, ಆಡದವ, ಅದ್ರ ಗೊಬ್ಬರ, ಅದನ್ನೇ ಮತ್ತೆ ಒಂದ್ಸಲ ಬ್ಯಾರ್ಲಿ ಕಲೆ ಹಾಕೊಂಡು ಆಕಳು ಹುಚ್ಚಿ ಹಾಕ್ತಿವಿ. ಇದಕ್ಕೆ ತಂಪು ಕೊಡ್ತೈತೆ ಅಂತ ಬ್ಯಾರ್ಲಿ ಸ್ಟಾಕ್ ಮಾಡ್ಕೊಂತೀವಿ ಸರ್. ಡ್ರಮ್ಗಳಲ್ಲೆಲ್ಲ ಡ್ರಮ್ ಮಾಡೋ ಸರ್, ಎಲ್ಲ ಸ್ಟಾಕ್ ಅನ್ನು ಮಾಡ್ಕೊಂತೀವಿ. ಒಂದ್ ವಾರ ಆದ ನಂತರ ಅವನ ತಗೊಂಬಂದು ಗಿಡಕ್ಕೆ ಒಂದೊಂದು ಚಂಬ ಹಾಕಿ. ಈಗ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಏನಾದ್ರೂ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಬೆಳಿಬಹುದ್ರಿ? ಇದರಲ್ಲಿ ಏನ್ ಬೆಳಿಬೇಕು ನಾವು ಜಾಸ್ತಿ ಅಂದ್ರ ಅಲಸಂದಿ ಬೆಳಿಬಹುದು. ಸೊಪ್ಪ ಅದರಲ್ಲಿ ಬಿದ್ದು ಅದಕ್ಕಾದ್ರೆ ಅದು ಇದಾಗ್ತದೆ, ಉಪಯೋಗ ಆಗ್ತದೆ. ಉದ್ದು ಬೆಳಿಬಹುದು, ಅದನ್ನ ಬಿಟ್ಟರೆ ಬೇರೆ ಏನ್ ಬೆಳೆ ಬೆಳೆದಿದ್ರಿ ನೀವು? ಇದ್ರಲ್ಲಿ ಶೇಂಗಾ ಬೆಳೆದೀನಿ, ಅಲಸಂದಿ ಬೆಳೆದೇನೆ ಸರ್. ಒಂದ್ ವರ್ಷ ಇವಾಗ ಮಾಡ್ಬೇಕು ಸರ್. ಇದು ಅಣ್ಣ ಮಾಡಿ ಗೊಬ್ಬರ ಕೊಟ್ಟ ಮೇಲೆ ಮಾಡ್ಬೇಕು, ಹಣ್ಣು ಕ್ಲೋಸ್ ಆದ್ಮೇಲೆ ಮಾಡೋಣ ಅಂತ ಬಿಟ್ಟಿವಿ ಸರ್. ಈಗ ಹಲಸಂದಿ ಶೇಂಗಾ ಬೆಳಿತಾ ಇರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾವ್ದು ನೀವು ಕೆಮಿಕಲ್ ಗಳನ್ನ ಬಳಸಿದ್ರೆ ಹಾಕೋದಲ್ಲ ಸರ್? ಹಾಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಸ್ತು, ಅದಕ್ಕೂ ಕೂಡ ಹಾಕೋದಲ್ಲ. ಅದಕ್ಕೆ ಔಷಧನು ಹೊಡೆಯೋದಲ್ಲ, ಅದ್ ಎಷ್ಟು ಬರಲಿ ಅಷ್ಟೇ ಬರ ಅಷ್ಟೇ. ಇದ್ರಲ್ಲಿ ಔಷಧಗಳು ಮಿತ್ ಮಾಡಿದ್ರೆ ನಮಗ್ ಮತ್ ಇದಕ್ಕ ಇದಾಗಬಾರ್ದು ಅಂತ ನಾವ್ ಅದಕ್ಕೆ ಹಾಕ್ತಾ ಇಲ್ಲ. ಶೇಂಗಾ ಬೆಳೆದೇನೆ ಏನು ಹೊಡೆದಲ್ಲ, ರೋಗನೂ ಬಂದಿಲ್ಲ. ಅಲಸಂದಿ ಬೆಳೆದಿವಿ, ಅದಕ್ಕೂ ಬಂದಿಲ್ಲ ಸರ್. ಶೇಂಗಾ ಇಳುವರಿ ಚೆನ್ನಾಗಿ ಬಂತ? ಬಂದ ಸರ್, ಇಳುವರಿ ಬೇಸ್. ಅಂದ್ರೆ ರಾಸಾಯನಿಕ ಪದಾರ್ಥಗಳನ್ನ ಬಳಸದೆ ಒಳ್ಳೆ ಇಳುವರಿ ತಗೊಳ್ಬಹುದು. ತಗೊಳ್ಬಹುದು ಅಂದ್ರೆ ಒಂದ್ ಸ್ವಲ್ಪ ನಾವು ಕೊಟ್ಟಿಗೆ ಗೊಬ್ಬರ ಅದರಲ್ಲಿ ಜಾಸ್ತಿ ನೆಲಕ್ಕ ಸ್ವಲ್ಪ ಇದೇ ಇರ್ಬೇಕು. ಇದನ್ನೆಲ್ಲ ರೂಟ್ ಹೊಡೆದು ಈ ಹುಲ್ಲೆಲ್ಲ ಕಳಿಸಿ ಒಟ್ಟು ಅಲ್ಲಿ ಕಸವನ್ನೇ ರಸ ಮಾಡಿ ಅಲ್ಲೇ ಗೊಬ್ಬರ ಗೊಬ್ಬರ ಮಾಡಿಬಿಡುದು. ಗೊಬ್ಬರ ಮಾಡ್ಬಿಡುದು, ಮೂರ್ ಸಲ ಬರ್ತದೆ ಸರ್ ಒಂದ್ ವರ್ಷದಾಗ. ನಾವು ಅದನ್ನ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬಿಡ್ತೀವಿ, ಕಟ್ ಮಾಡಿಬಿಡ್ತೀವಿ, ಆರಿಗೆ ಬಿಡ್ತೀವಿ. ಅದರಲ್ಲಿ ಈಗ ಇದು ಒಂದು ವರ್ಷಕ್ಕೆ ಎಷ್ಟು ಇಳುವರಿ ಕೊಡ್ತಾ ಇದೆ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ಇಂದ ಸರ್? ಇದು ನಾನು ಮಾಡಕತ್ತಾಗಿಲ್ಲಿಂದ ಹೊಸ್ತಾಗೆಲ್ಲ ಫಸ್ಟ್ನೇ ವರ್ಷ 1 ಎಕರೆಕ 1,60,000 ಆಗೈತೆ ಸರ್. ಮೊದಲೇ ವರ್ಷದ ಮೊದಲನೇ ಬೆಳೆ ಹಾಲಿ ಜಾಸ್ತಿ ಇದ್ದಲ್ಲ, ಹಣ್ಣು ಜಾಸ್ತಿ ಬಂದಿಲ್ಲ. 1,60,000 ಆಗೈತೆ ಅಂದ್ರ ಒಂದು 2 ಟನ್ ಬಂದ ಸರ್. ಓಹೋ, 2 ಟನ್. 2 ಟನ್ ಬಂದ. 7ನೇ ವರ್ಷಕ 4 ಟನ್ ಬಂದ ಸರ್. ಈ ವರ್ಷ 6 ರಿಂದ 7 ಟನ್ ಕೊಟ್ಟಿನಿ ಸರ್. 700 ಕಂಬ ಇದೆ ಅಂದ್ರಲ್ಲ ನೀವು, 620 ಕಂಬಗಳು, 700 ಕಂಬ ತಂದೀನಿ. ಎಷ್ಟು ಎಕರೆ ಜಾಗ ಹಿಡಿತಿದ್ದು ಇದು? 1 ಎಕರೆ ಸರ್. ಫಸ್ಟ್ ಆದಾಯ 1 ಲಕ್ಷ ತಗೊಂಡ್ರ? ಫಸ್ಟ್ 1.5 ಲಕ್ಷ. 1 ವರ್ಷಕ್ಕ ಫಸ್ಟ್ ವರ್ಷದ ನಮ್ ಖರ್ಚು ಕೂಡ ಬಂದಿಲ್ಲ. ಇದನ್ನ ಖರ್ಚು ಎಷ್ಟು ಮಾಡಿನಂದ್ರೆ ನಾನು ಫಸ್ಟ್ ಇದನ್ನ ಹಾಕ್ಬೇಕಾದ್ರ 5 ಲಕ್ಷ ಖರ್ಚು ಮಾಡಿದ್ರಿ. ಆಗಿ ಈ ಕಂಬ ಆಕಾರದ್ದು ಎಲ್ಲ ಸೇರಿ 5 ಲಕ್ಷ ಖರ್ಚು ಮಾಡಿನಿ. ಆಮೇಲೆ ಅದ್ರಾಗ ಒಂದು 75,000 ರೂಪಾಯಿ ನಮ್ ತೋಟಗಾರಿಕೆ ಕೊಟ್ಟಿದ್ದಾರೆ, ಸಹಾಯಧನ ಕೊಟ್ಟಿದ್ದಾರೆ, ನೋಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕಂಬ ಹಾಕ್ಲಿಕ್ಕೆ ಒಂದು 50,000 ತಕ್ಕಂದಿವಿ ನಾವು. ಅದನ್ನ ಮಾಡ್ಕೊಂಡು ಒಂದು 2 ಲಕ್ಷ ರೂಪಾಯಿ ಅದರಲ್ಲಿ ಬಂದೈತೆ, ಪ್ರೋತ್ಸಾಹಧನ ಸಿಕ್ಕಿದೆ ಸಿಕ್ಕಿದೆ. ಒಂದು 3 ಲಕ್ಷ ನೀವು ಕೈಯಿಂದ ಖರ್ಚು ಮಾಡಿ ಖರ್ಚು ಮಾಡ್ಕೊಂಡು. ಸೊ ಫಸ್ಟ್ನೇ ಬೆಳೆ ನಿಮಗೆ 1.5 ಲಕ್ಷ ಆದಾಯ ಕೊಟ್ಟಿದೆ. ಮತ್ತೆ ನಂತರ ಮುಂದಿನ ವರ್ಷಕ್ಕೆ 7ನೇ ವರ್ಷದ್ದು ಒಂದು 3 ಲಕ್ಷ 3 ಚಿಲ್ಲರ ಬಂದ ಸರ್. ಸೊ ಹಿಂಗೆ ಜಾಸ್ತಿ ಆಗ್ತಾ ಬಂದಿದೆ. ಹೌದು ಸರ್, ಈ ವರ್ಷ 1 to 2 ಹಿಂದಿನ ವರ್ಷ 3 ಬಂದ್ರೆ ಈ ವರ್ಷ 6 ಲಕ್ಷದ ಮೇಲೆ ಬಂದ ಸರ್. ಬಂದಿದೆ ಬಂದ ಸರ್. ಓಹೋ, ಕೊಟ್ಟಿದ್ದೇನೆ 6.5 ಟನ್ ಕೊಟ್ಟಿನ, 110 ರೂಪಾಯಿ ಟನ್ ಕೊಡ್ತೇನೆ. ಓಹೋ, 1,10,000 ರೂಪಾಯಿ 1 ಟನ್. 110 ರೂಪಾಯಿ ಕೆಜಿ ಕೆಜಿ ಕೆಜಿ 1 ಟನ್ಗೆ 1,10,000. ಎಷ್ಟು ಟನ್ ಬರ್ತದೆ ಇಳುವರಿ ಈಗ? ನಂದ ಬಂದ ಸರ್ 6 ಟನ್ 6.5 ಟನ್ ಆಗೈತೆ ಸರ್. ಗುಡ್. ಸೊ ಈಗ ನಂತರದಲ್ಲಿ ನಿಮ್ಗೆ ಈ ಡ್ರ್ಯಾಗನ್ ಫ್ರೂಟ್ಗೆ ಯಾವುದೇ ಖರ್ಚು ವೆಚ್ಚಗಳು ಇಲ್ಲ? ಇಲ್ಲ ಸರ್. ಏನು ಇಲ್ಲಿಗೆ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸರಿಯಾಗಿ ಸಕಾಲಕ್ಕೆ ಹಾಕೊಂಡು ಹೋಗ್ಬೇಕು, ಅದು ನಿಮ್ಮಲ್ಲೇ ಸಿಗ್ತದೆ. ನಮ್ದೇ ಮನೆ ಇರ್ತದೆ, ಮನೆ ಗೊಬ್ಬರ ಹಾಕೊಂತೀವಿ ಸರ್. ದನಕರುಗಳು ಇದಾವೆ? ಅದಾವ ಸರ್. ನಾನು ಆಕಳ ಮಾಡಿನಿ, ಡೇರೆ ಮಾಡಿದ್ದೆ ಸರ್. ನಾನು ಫಸ್ಟ್ ಮಿನಿ ಡೇರೆ ಮಾಡಿಸಿದ್ದೆ, ಡೇರೆ ನಡೆಸಿದ್ದೆ ನಾನು 1.5-2 ವರ್ಷ. ನಾನು 1 ದಿನಕ್ಕ 1.5 ಕ್ಯಾನ್ ಹಾಲು ಕೊಡ್ತಿದ್ದೆ ಒಪ್ಪತ್ತಿಗೆ. ಓಹೋ, ಮುಂಜಾನೆ ರಾತ್ರಿ ಕಾಲ 3 ಕ್ಯಾನ್ ಕೊಡ್ತಿದ್ದೆ. 20 ಎಕರೆ ಮೇಂಟೈನ್ ಮಾಡಿದ್ದೆ. 1.5 ಎಕರೆ ಮುಳ್ಜಜ್ಜಿ ಸೊಪ್ಪು ಎಲ್ಲ ಹಾಕೊಂಡು ಮಾಡಿದ್ವಿ. ಅದು ನನಗೆ ಏನ್ ಅನಿಸ್ತು ಅಂದ್ರೆ ನನ್ನ ಮಕ್ಕಳು ಓದಕ್ ಹೋಗ್ಬಿಟ್ರು, ಆಳುಗಳು ಕೆಲಸ ಮಾಡಕ್ ಆಗ್ಲಿಲ್ಲ. ನಂತರ ನಾನು ಆಕಳುಗಳು ಕಡಿಮೆ ಮಾಡ್ಕೊಂತ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಕಳುಗಳು ಇಟ್ಕೊಂಡೇನೆ ಸರ್. ಇನ್ನು ಎಷ್ಟು ವರ್ಷದವರೆಗೂ ಡ್ರ್ಯಾಗನ್ ಫ್ರೂಟ್ ನಿಮಗೆ ಬೆಳೆ ಇರ್ತದೆ ಅಂತ ಹೇಳ್ತಾರೆ ತಜ್ಞರು? ಸರ್, ನಾನು ಕೇಳಿದ ಪ್ರಕಾರ ಅವರು 10 ವರ್ಷ ಇರ್ತೈತೆ ಅಂದರೆ, 10 ವರ್ಷ ಇರ್ತೈತೆ ಅಂತ ನನಗೆ ಅನಿಸ್ತೈತೆ ಸರ್. ಆಮೇಲೆ ತೆಗೆದು ಮತ್ತೆ ಹೊಸ ಸಸಿ ಹಾಕ್ಬೋದು? ಅಲ್ಲಿ 10 ವರ್ಷ ಅಲ್ಲಿ ನಾವು ಇದರಲ್ಲೇ ಮಾಡ್ಬೇಕಂದ್ರೆ ಅದನ್ನ ತೆಗಿಬೇಕು ಸರ್, ನೆಡಕ್ಕಾಗಿ ಬೆಳೆಸ್ಕೊಳ್ಳೋದು. 7 ಅಡಿ ಐತಲ್ಲ, ಅಲ್ಲಿ ಬೆಳೆಸ್ಕೊಳ್ಬೋದು, ಅಲ್ಲಿ ಆಗಿ ಬೆಳೆಸ್ಬೋದು ನಾವು. ಅದು ಹೋಗ್ತೈತಿ ಅಂದ ಟೈಮ್ಗೆ ಅದು ಬರತ್ಗೆ ಇಲ್ಲಿ ಬೆಳೆಸ್ಕೋಬಹುದು ನಾವು. ಆ ಕಂಬಕ್ಕೆ ತಲೆ ಹಾಕಬಹುದು. ಕಂಬ ಪ್ಲೇಸ್ ಚೇಂಜ್ ಮಾಡ್ಬೇಕಾ? ಯಾಕೆ? ಅದಕ್ಕೆ ಆಗಿ ಬೆಳೆದ್ರೆ ಅದು ಕಂಬ ಬೇಕಲ್ಲ ಸರ್. ಇದನ್ನೆಲ್ಲ ತೆಗೆದು ಮತ್ತೆ ಅಲ್ಲೇ ಹೊಸ ಸಸಿ ನೆಟ್ಕೊಳಕ್ ಬರಲ್ವಾ? ಬರ್ತದೆ ಸರ್. ಅಂದ್ರೆ 1 ವರ್ಷ ಮುಂಚಿತವಾಗಿ ಖಾಲಿ ಹೊಲ ಇರಬಾರ್ದು ಅಂದ್ರೆ ಅಲ್ಲಿ ಬೆಳೆಸಿರ್ತೀವಲ್ಲ. ಬೆಳೆಸಿರ್ತೀರಿ? ಬೆಳಿ ಈ ಕಂಬ ತಕ್ಕಳಿದ್ರೆ ಬೇರೆ ಕಂಬನವ್ರು ಅಲ್ಲಿ ಹಾಕ್ತೀವಿ. ಆಮೇಲೆ ಈ ಕಂಬ ಕಡೆ ತಕ್ಕಂದ್ರೆ ಬರ್ತೈತೆ. ಹೊಲ ಖಾಲಿ ಇರಬಾರ್ದು ಅಂತ ಮಾಡಿದ್ರ ಹಂಗ್ ಮಾಡ್ಕೋಬೇಕಲ್ಲ ಸರ್. ನಾವು ಮಾಡ್ಬೇಕು. ನಾವು 10 ವರ್ಷದವರೆಗೂ ನಿಮ್ಗೆ ಒಂದ್ ರೀತಿಯಿಂದ ನಿಶ್ಚಿತ ಆದಾಯ ತಂದ್ಕೊಡುತ್ತೆ ಅಂತ ನಿಮ್ ವಿಶ್ವಾಸ ಇದೆ? ಅಂದ್ರೆ ಇದು ವರ್ಷದಿಂದ ವರ್ಷಕ್ಕೆ ಇಳುವರಿ ಜಾಸ್ತಿ ಜಾಸ್ತಿ ಮಾಹಿತಿ ಕೊಟ್ಟಿದ್ದಾರೆ ಸರ್. 3ನೇ ವರ್ಷಕ್ಕ 1 ಎಕರೆಕ್ $600,000 ಅಂದಾರ. ಆ ತರ ಬಂದೈತೆ ಸರ್, ಬಂದಿದೆ. 4ನೇ ವರ್ಷಕ್ಕ 8 ಲಕ್ಷ ಬರ್ತೈತೆ ಅಂದಾರ. 5ನೇ ವರ್ಷದಿಂದ 10 ಲಕ್ಷದ ಮೇಲೆ ಆಗ್ತೈತೆ. ಅಂದ್ರೆ 10 ಟನ್ 12 ಟನ್ ಬರ್ತೈತೆ ಬರ್ತದೆ ಅಂತ. ಟನ್ ಮೇಲೆ ಸರ್, 5 ವರ್ಷದ ನಂತರ. 5 ವರ್ಷದ ನಂತರ ಅವಾಗ ಏನಾಗ್ತೈತೆ, ಕಂಬ ಎಲ್ಲ ಹಿಡಿದಂಗ ಕೆಳಗಣ ಬೀಳ್ತದೆ ಸರ್. ಕಂಬ ಬಿದ್ದಂಗೆಲ್ಲ ಏನಂತ ಸರ್, ಇದು ಇದು ಇಲ್ಲಿ 2-3 ಹಣ್ಣು ಕೊಡ್ತಾರೆ ಸರ್. ಇನ್ನೂ ಒಂದು ಅದಕ್ಕೆ ಕೆಳಕ್ ಬಂದ್ರೆ ಇನ್ನೊಂದು 2-3 ಹಣ್ಣು. ಓ, ಹಾಗೆ ಕ್ವಾಲಿಟಿ ಜಾಸ್ತಿ ಆದಂಗೆಲ್ಲ ಅದರಲ್ಲೆಲ್ಲ ಹಣ್ಣು. ಈ ಗಿಡಗಳಿಗೆ ರೋಗ ರುಜಿನ ಏನಾದ್ರೂ ಬರ್ತದ? ಏನು ಬಂದಿಲ್ಲ ಸರ್ ಇಲ್ಲಿ ಮಟ. ರೋಗ ಬರೋದಿಲ್ಲ ಅಂತಾರ, ಬರೋದನ್ನು ಇಲ್ಲ ಸರ್. ಎಂದ್ರೆ ಬಿಸಿಲಿನ ತಾಪಮಾನವನ್ನು ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಏನಾದ್ರೂ ನೀವು ವ್ಯವಸ್ಥೆ ಮಾಡ್ಕೊ? ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ನೀರು ಹೊಡ್ಕೊಂತೀವಿ. ಬಿಸಿಲು ಜಾಸ್ತಿ ಆದ್ರೆ ಸ್ವಲ್ಪ ಬಿಸಿಲಿಗೆ ಏನಾಗ್ತೈತೆ ಅಂದ್ರೆ ನೀರನ್ನು ಎಷ್ಟು ಹೋದ್ರು ಕೂಡ ಸ್ವಲ್ಪ ಗರಿ ಒಣತ ಸರ್. ಅದು ಬಿಸಿಲು ಬಡದು ಬಡದು ಬಡದು ಹಿಂಗ್ ಮುಟ್ಟಿದ್ರ ಹಂಗಿರಬಾರ್ದು ಅನ್ನೋದಕ್ಕೆ ನೀರ್ ಹೊಡಿತೀವಿ. ಒಂದ್ ವಾರಕ್ಕೊಂದ್ಸಲ ಗಿಡಗಳು ತಂಪು ಇರಲಿ ಅಂತ ಸಾಯಂಕಾಲ ಟೈಮ್ನಾಗ ಬೆಳಗ್ಗೆ ಟೈಮ್ನಾಗ ಹೊಡ್ಕೊಂತೀವಿ ಸರ್. ಅದು ಮೇಲಿಂದ ಟ್ಯಾಕ್ಟರ್ ಹೆಚ್ಚಿ ಹಿಂಗ ನೀರು ಬಿಡ್ತೀವಿ ನಾವು. ಈಗ ಮುದುಕಪ್ಪನವರ ಕುಟುಂಬ ಅಂದ್ರೆ ಹಿಂದೆ ಮಾಡ್ತಾ ಇದ್ದಂತ ಕೃಷಿ ಪದ್ಧತಿಗೂ ಇತ್ತೀಚಿನ ಹೊಸದಾಗಿ ನೀವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂತ ಕೃಷಿ ಪದ್ಧತಿಗೂ ವ್ಯತ್ಯಾಸಗಳಾಗಿದೆ, ಲಾಭದಾಯಕವಾಗಿದೆ ಅಂತ ಅನ್ಸುತ್ತೆ ಸರ್. ನಾನು ಆಲಿನ್ ಡೈರಿ ಮಾಡ್ಬೇಕಂತ ಮಾಡಿದೆ, ಅದು ನನಗೆ ಲಾಭ ಆಯ್ತು ಸರ್. ಅದು ಅನ್ಕೊಂಡಿದ್ವಿ, ಅದು ಮೇಂಟೈನ್ ಮಾಡಕ್ ಸ್ವಲ್ಪ ತೊಂದರೆ ಆಯ್ತು, ತೆಗೆದೆ. ನಾನು ಇನ್ನು ಕೋಳಿ ರೂಮು ಅವೆಲ್ಲ ಸಾಕಾಣಿಕೆ ಮಾಡ್ಬೇಕು ಅನ್ಕಂದು ಅದನ್ನ ಬಿಟ್ಕಂದೆ. ಹುಡುಗರು ಓದಕ್ ಹೋದ್ವು, ಅವ್ರ ಮದುವೆ ಬಂತು, ಖರ್ಚುಗಳು ಜಾಸ್ತಿ ಬಂದ್ವು, ಅಲ್ಲಿಂದ ಕಡಿಮೆ ಮಾಡ್ಕೊಂಡೆ. ಇದು ಒಂದ್ ಮಾಡ್ಬೇಕಂತ ನೋಡ್ಕೊಂಡ್ ಬಂದಿದ್ದೆ ಸರ್. ಇದಕ್ಕೆ ಆಳುಗಳ ಅಗತ್ಯ ಬೀಳ್ತದ? ಏನು ಕೆಲಸ ಇಲ್ಲ ಸರ್. ಏನು ಸ್ವಲ್ಪ ಕಳೆ ನಮ್ ದನಗಳಿಗೆ ಹುಲ್ಲು ಬೇಕು, ಇದ್ರಲ್ಲಿ ಬಂದ ಹುಲ್ಲು ನಮ್ ದನಕ್ಕೆ ಆಗ್ತೈತೆ. ನಾನು 4 ಕಾಳು ಹಚ್ಚಿರ್ತೇನೆ, ಮೇಕೆದವ ಮೇಯ್ತೇವ. 4 ಮಂದಿ ನಮ್ ಮನೆಯವ್ರ ಜೊತೆಗೆ 4 ಮಂದಿ ಇರ್ತಾರ. ದಿನ ನಮ್ಗೆ ನಿಮ್ ಮನೆಯವರೇ ಕೆಲಸ ಮಾಡ್ಕೊಂಡ್ರೆ ಸಾಕು? ನಮ್ ಮನೆಯವರು ಒಂದಿಬ್ರು ಮೂವರು ಮಾಡ್ತಾರೆ, ಎಲ್ಲರೂ ಮಾಡ್ತಾ ಇರೋದು ಸರ್. ಒಂದಿಬ್ರು ಮೂವರು ಮಾಡ್ತಾ ಇದಾರೆ. ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರೆ ಸರ್? ಒಬ್ಬಾತ ಇಂಜಿನಿಯರಿಂಗ್ ಮಾಡ್ಯಾನ, ಮೆಡಿಕಲ್ ಇಂಜಿನಿಯರಿಂಗ್. ಆತ ಅದು ಅಲ್ಲಿ ಮಾಡ್ತದ, ಸಂಬಳ ಕಡಿಮೆ ಕೊಡ್ತಿದ್ರು. ನಾನು ಮದುವೆ ಮಾಡಿದೆ, ಬ್ಯಾಡ ಅಂತ ಆತನ ಇಲ್ಲಿ ಉಳಿಸಿದ್ದೀನಿ. ಒಬ್ಬಾತ ಸಣ್ಣ ಮಗ, ಆತನು ಸೆಕೆಂಡ್ ಇಯರ್ ಮುಗಿಸಿ ಯಾವ್ದಂತ ಗೊತ್ತಲ್ಲ, ಮೀಟ್ರಿಗೆ ಹೋಗೋಣ ಅಂತ 2 ವರ್ಷ ಸಾಧನೆ ಮಾಡಿದ. ಮೀಟ್ರಿಯಲ್ಲಿ ಎಲ್ಲಾ ತರನು ಆತಗ ಫಿಸಿಕಲ್ ಪಾಸ್ ಆದ್ವು, ಎಕ್ಸಾಮ್ನಾಗ ಪಾಸ್ ಆದ್ವು, ಲಾಂಗ್ ಜಂಪ್ನಾಗ ಏನೋ ಒಂದ್ ಸ್ವಲ್ಪ ಹೋತಂತ ಅದಕ್ಕೆ ಹೋಗಕ್ ಆಗಲಿಲ್ಲ ಆತಗ, ಬಿಟ್ಟ ಬಿಟ್ಟು ಪೊಲೀಸ್ ಆಗಿ ಹೋಗಿದ್ದಾನೆ ಸರ್. ಪೊಲೀಸ್ ನೌಕರಿ ಸಿಕ್ಕಿದೆ? ಪೊಲೀಸ್ ನೌಕರಿ ಸಿಕ್ಕಿದೆ. ಹೌದು ಸರ್. ಅಡಿಕೆ ತೋಟ ಶುರು ಮಾಡಿದ್ರಿ ಈಗೆಲ್ಲ, ಅಡಿಕೆ ಇಳುವರಿ ಇನ್ನು ಎಷ್ಟು ವರ್ಷ ಬೇಕಾಗ್ತದೆ ಅದು ಬರ್ಲಿಕ್ಕೆ? 5ನೇ ವರ್ಷಕ್ಕೆ ಬರ್ತೈತೆ ಅಂತ ಸರ್. ಅದು ಎಷ್ಟು ಬರ್ತೈತೆ ಗೊತ್ತಿಲ್ಲ, 5ನೇ ವರ್ಷ ಹೇಳಿದಾರ ಅವರು. ಅದೊಂದು ಬುಕ್ಕನು ಕೊಟ್ಟಿದ್ದಾರೆ, ನಾನು ಬರ್ಕೊಟ್ಟಾರ ಅವರು. ಈ ಅಡಿಕೆ ಮಾರ್ಕೆಟ್ಗೆಲ್ಲ ನೀವು ಅದೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ರ ಮುಂದೆ ಎಲ್ಲಿ ಕಳಿಸ್ಬೇಕು ಹೇಗೆಲ್ಲ ಪ್ಲಾನ್ ತಿಳ್ಕೊಂಡಿದ್ದೇನೆ ಸರ್ ನಾನು? ಅವಾಗೆಲ್ಲ ಅಡಿಕೆ ಬೆಳೆ ಅದನ್ನ ತೆಗಿಬೇಕಾದ್ರೆ ಸಿಪ್ಪಿ ತೆಗೆದು ಒಡೆ ಬಡದು ನಾವು ಬಟ್ಟಿಗೆ ಹಾಕಿ ಅಡಿಕೆ ತೆಗಿಬೇಕಾಗಿತ್ತು. ಈಗೇನಿಲ್ಲ, ಅವರೇ ಬಂದು ನಮ್ದು ಹಂಗ ಶಿಪ್ ತರಿಸಿಲ್ಲ, ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಅವರೇ ತಕ್ಕಂತಾರೆ, ನಮಗೂ ಕೂಡ ತೊಂದರೆ ಇಲ್ಲ ಅಂತ. ಒಳ್ಳೇದು ಮುದುಕಪ್ಪರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಇತ್ತೀಚಿನ ಲಾಭದಾಯಕ ತೋಟಗಾರಿಕೆ ಬೆಳೆಯಾಗಿರ್ತಕ್ಕಂತಹ ಡ್ರ್ಯಾಗನ್ ಫ್ರೂಟ್ ನೀವು ಬೆಳೀತಾ ಇದ್ದೀರಿ, ಆ ಲಾಭವನ್ನು ನೀವು ಕಂಡುಕೊಂಡಿದ್ದೀರಿ, ಅದರಲ್ಲಿ ಇನ್ನೂ ಮತ್ತಷ್ಟು ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿ ತಾವಿದ್ದೀರಿ. ಇದರ ಜೊತೆಗೇನೆ ಅಡಿಕೆ ತೋಟವನ್ನು ಸಹಿತ ಮಾಡ್ಕೊಳ್ತಾ ಇದ್ರಿ, ಕೃಷಿಯಲ್ಲಿ ಹೊಸ ಹೊಸ ಸುಧಾರಣೆಗಳೇ ಕಡೆಗೆ ಬಂದಿದ್ರಿ, ಹೊಸ ತಳಿಗಳು ಮಾಡ್ಬೇಕು. ಈ ಎಲ್ಲ ಅನುಭವಗಳನ್ನ ನಮ್ಮ ಕೇಳುಗ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಲಾಭದಾಯಕ ಡ್ರಾಗನ್ ಫ್ರೂಟ್ ಕೃಷಿಯ ಅನುಭವದ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಶಿಗೇನಹಳ್ಳಿಯ ಮುದುಕಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳು. ಸೊಬಗಾವ ದೇವಿಯೊಳು ನಾ ಕಾಣಿ, ಈ ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ವಿಪುಲ ಮನುಜರ ತಾಯಿ ಸಿಮರು ಗುರು

ಪಕ್ಕದಲ್ಲಿ ನದಿ ನಮಸದಿಂದ ಹರಿವು ಸದಿಸಿ ದೊರೆವುದು